ನಾಮ ಡಾವಲ್ ಸಾಬ ನನ್ನ ನಾಮ ಡಾವಲ್ ಸಾಬ ದೇವೇಂದ್ರ ಪಕೀರಪ್ಪ ಜಟಿಲ ಮೂವರು ಇರುವ ಎರಡು ಜಟಿಲ ಮೂವರು ಇರುವ ಪಟ್ಟಣಿಂಗಣ್ಣ ಗಣ ಗುರುವ ಕೇಳು ಯಪ್ಪ ನಿನ್ನ